ಮತ್ತ ನೆರೆಯ ಝೈರಾಬಾದ್ ತಾಲೂಕೊಳಗ ಶೇಕಡಾ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತ ಝೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ವಿಚಾರಗಳನ್ನ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತದ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ತಜ್ಞವಾಣಿ, ಇದರಲ್ಲಿ ಲಘು ಪೋಷಕಾಂಶಗಳು. ಈ ಕುರಿತು ಡಾಕ್ಟರ್ ಎಂಎ ಬೆಳ್ಳಕ್ಕಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರುಳಿ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಡಾಕ್ಟರ್ ಎಂಎ ಬೆಳ್ಳಕ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಮಣ್ಣು ವಿಜ್ಞಾನಿಗಳು. ಮಣ್ಣಿನ ಬಗ್ಗೆ ವಿಶೇಷವಾದಂತಹ ಒಂದು ಅನುಭವ ಅವರಲ್ಲಿ ಅದ. ಮಣ್ಣು ಯಾಕೆ ನಮಗ ಮುಖ್ಯವಾಗ್ತದ ನಮ್ಮ ಕೃಷಿಗೆ ಅನ್ನೋದ್ರ ಬಗ್ಗೆ ಹಿಡ್ಕೊಂಡು, ಈಗೇನು ನಾವು ಮಣ್ಣಿಗೆ ಪೋಷಕಾಂಶಗಳನ್ನ ಕೊಡ್ತಾ ಇದ್ದೀವಿ, ಆ ಪೋಷಕಾಂಶಗಳ ಬಗ್ಗೆ ಸಹಿತ ಬಹಳ ಅಳದು ತೂಗಿ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗ್ತದ. ಸಾಮಾನ್ಯವಾಗಿ ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಸುಮಾರು ಅದಾವ, ಅವುಗಳನ್ನ ನಾವು ಕೊಡ್ಲೇಬೇಕಾಗ್ತದ. ಅವು ಕೊಡ್ಲಿಲ್ಲಪ್ಪ ಅಂತಂದ್ರ ನಮ್ಮ ಬೆಳೆಗಳು ಸೊರಗ್ತಾವ, ಇಳುವರಿ ಕಡಿಮೆ ಬರ್ತಾವ. ಈ ವಿಚಾರವಾಗಿ ನಾವು ಇವತ್ತಿನ ಕಾರ್ಯಕ್ರಮದೊಳಗ ತಿಳ್ಕೊಳ್ಳೋಣ. ನಮ್ಮ ಬೆಳೆಗಳಿಗೆ ಯಾವ ರೀತಿಯಾದಂತಹ ಲಘು ಪೋಷಕಾಂಶಗಳು ಅದಾವ, ಅವನ್ನು ಕೊಡಬೇಕು, ಮತ್ತೆ ಯಾವ ಸಂದರ್ಭದೊಳಗೆ ಕೊಡಬೇಕು. ಕೆಲವೊಮ್ಮೆ ಸಾಕಷ್ಟು ರೋಗದ ಲಕ್ಷಣಗಳನ್ನ ನಮ್ಮ ಬೆಳೆಗಳು ತೋರಿಸ್ತಾವ, ಅಂತಹ ರೋಗ ಲಕ್ಷಣಗಳು ಯಾವುವು, ವಿಶೇಷವಾಗಿ ಲಘು ಪೋಷಕಾಂಶಗಳ ಕೊರತೆಯಿಂದಾಗುವಂತಹ ಸಮಸ್ಯೆಗಳು ಬೆಳೆಗಳಲ್ಲಿ, ಈ ಎಲ್ಲ ವಿಚಾರಗಳನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಡಾಕ್ಟರ್ ಎಂ ಎ ಬೆಳ್ಳಕ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಬೆಳ್ಳಕ್ಕಿ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ರೀ ಎಲ್ಲರಿಗೆ. ನಮ್ಮ ರೈತರಿಗೆ ಈ ಲಘು ಪೋಷಕಾಂಶಗಳ ಬಗ್ಗೆ ಅವನ್ನು ಕೊಡಬೇಕು ಅನ್ನೋದು ಒಂದ್ ಸ್ವಲ್ಪ ಕಾಳಜಿ ಅನ್ನುವಂಥದ್ದು ಇಲ್ಲ ಅಂತ ಹೇಳಿ ಅಂತ ಅನಿಸ್ತದೆ. ಇದು ನೇರವಾಗಿ ಮುಖ್ಯ ಪೋಷಕಾಂಶಗಳು ಇಲ್ಲ, ನಾವು ಎನ್ ಪಿ ಕೆ ಕೊಟ್ಟರೆ ಸಾಕು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಬಹಳಷ್ಟು ಜನರಲ್ಲಿ ಅದ, ಎಲ್ಲರಲ್ಲಿ ಅಂತಲ್ಲ ಬಹಳಷ್ಟು ಜನರಲ್ಲಿ. ಅದರ ಬಗ್ಗೆ ತಿಳುವಳಿಕೆನೂ ಕಡಿಮೆ ಕಡಿಮೆ ಲಘು ಪೋಷಕಾಂಶ. ಅದು ಲಘು ಪೋಷಕಾಂಶ ಅದೇನು ಬಹಳ ಮುಖ್ಯ ಆಗ್ತದೆ ಅನ್ನುವಂಥ ಒಂದು ಭಾವನೆ ಕೂಡ ಅದು. ಲಘು ಪೋಷಕಾಂಶ ಬಹಳ ಮಹತ್ವ ರೀ. ಯಾಕಂದ್ರೆ ಇತ್ತಿತ್ತಲಾಗಿ ಏನ್ ಮಾಡ್ತಿದ್ರು, ನಾವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತ ಪೋಷಕಾಂಶಗಳು ಅಂದ್ರೆ ಮುಖ್ಯ ಪೋಷಕಾಂಶ ಅಂದಿವಲ್ಲಿಗಾಗಲಿ ಈ ಸಾರಜನಕ, ರಂಜಕ, ಪೊಟ್ಯಾಶಿಯ, ಇವು ಬೆಳೆಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗ್ತಿತ್ತು. ಅವಷ್ಟೇ ನಾವು ಬೆಳೆಗಳಿಗೆ ಕೊಟ್ಟು ಬೆಳೆಯನ್ನು ಉತ್ಪಾದನೆ ಮಾಡ್ತಿದ್ವಿ. ಇವೆಲ್ಲ ಕೊಟ್ಟ ನಂತರ ಏನಾದ್ರಿ, ಮುಂಚೆ ಏನಾಯ್ತಿತ್ತು, ಈ ಮುಖ್ಯ ಪೋಷಕಾಂಶ ಕೊರತೆ ಇರ್ತಿತ್ತು, ಅದನ್ನ ಕೊಟ್ಟ ಕೂಡಲೇ ಬೆಳೆ ಸರಿಯಾಗಿ ಬರ್ತಂತ ಅವಾಗ ತಿಳುವಳಿಕೆ ಮಾಡಿಕೊಟ್ಟಿದ್ವಿ. ಆದ್ರೆ ಈ ಲಘು ಪೋಷಕಾಂಶ ಇದೆ ಅಂದ್ರೆ, ಈಗ ಮುಖ್ಯ ಪೋಷಕಾಂಶ ಕೊಟ್ಟಿದ ಕೂಡಲೇ ಮತ್ತೊಂದ ಸೋರ್ಸ್ ಯಾವ್ದಿಲ್ಲ, ಭೂಮಿ ಮುಂದೆ ಇದ್ದಿದ್ದು ಭೂಮಿಯಿಂದ ಆಲ್ರೆಡಿ ಇದ್ದಂತ ವಸ್ತುವನ್ನ ತಕೊಂಡ್ ಬಿಡ್ತಾರ ಲಘು ಪೋಷಕಾಂಶ. ಈ ಲಘು ಪೋಷಕಾಂಶ ಅಂದ್ರೆ ಈಗ ನಮ್ಮ ಊಟದಾಗ ಉಪ್ಪು ಇದ್ದಂಗ ಅಷ್ಟೇ, ಅಂದ್ರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದ. ಅದ ಮಹತ್ವ ಬಹಳ ಅಷ್ಟೇ. ಅದು ಯಾವುದೇ ಬೆಳೆ ಕಂಪ್ಲೀಟ್ ಆಗಿ ಅಂದ್ರೆ ಬೆಳೆ ಬೆಳೆದ ನಂತರ ಅದು ಪೂರ್ತಿ ಒಂದು ಕಾಳು ಕೊಡ್ಲಿ ಅಥವಾ ಹಣ್ಣು ಕೊಡ್ಲಿ, ಅದು ಜೀವನ ಚಕ್ರ ಪೂರ್ತಿ ಮುಗಿಸೋರಿಗೆ ಎಲ್ಲ ಪೋಷಕಾಂಶ ಬೇಕಾದ್ರಿ. ಎಲ್ಲ ಪೋಷಕಾಂಶ ಅಂದ್ರೆ ಮುಖ್ಯ ಪೋಷಕಾಂಶ ಇರ್ಬೋದು, ಬೇಡ ಮಧ್ಯಮ ಪ್ರಮಾಣದಲ್ಲಿ ಬೇಕಾದಂತ ಪೋಷಕಾಂಶ ಇರ್ಬೋದು, ಲಘು ಪೋಷಕಾಂಶ ಅವು ಕೂಡ ಇರ್ಬೋದು. ಇವೆಲ್ಲ 16 ಅಥವಾ 17 ಪೋಷಕಾಂಶ ಎಲ್ಲ ಬೆಳೆಗಳಿಗೆ ಸಿಕ್ತಂದ್ರೆ ಅದು ಜೀವನ ಚಕ್ರ ಸರಿಯಾದ ಉಪಯೋಗ ಆಗಿಬಿಡ್ತದೆ. ಅದೇ ಮುಖ್ಯ ಪೋಷಕಾಂಶ ಕೊರತೆ ಆಯ್ತಂದ್ರೆ ಅದರೊಂದೊಂದು ಹಾನಿ ಆಗ್ತದೆ. ಬೇಡ ಲಘು ಪೋಷಕಾಂಶ ಕೊರತೆ ಅಂದ್ರೆ ಅದು ಕೂಡ ಬೆಳೆ ಸರಿಯಾಗಿ ಬರುವುದಿಲ್ಲ, ನಮಗೆ ಎಷ್ಟು ಮಟ್ಟಿಗೆ ಇಳುವರಿ ಬೇಕೋ ಅಷ್ಟು ಆಗಲ್ಲ. ಅದ್ರ ಸಲುವಾಗಿ ಲಘು ಪೋಷಕಾಂಶಗಳು ಬಹಳಷ್ಟು ಮಹತ್ವ ಪಡ್ಕೊಂಡವ್ರಿ. ಇತ್ತಿತ್ತಲಾಗಿ ಅದನ್ನು ಕುಡಲೇಬೇಕಾಗುತ್ತೆ. ಈ ಸರ್ವೆ ಸಾಮಾನ್ಯ ನೋಡ್ರಿ, ಭಾರತ ದೇಶ ತುಂಬಾ ಅತಿ ಹೆಚ್ಚಿನಲ್ಲಿ ಜಿಂಕ್ ಅಥವಾ ಸತು ಅಂತಿರಲ್ಲ, ಅದ ಕೊರತೆ ಬಹಳಷ್ಟು ಕಂಡು ಬರ್ತಾ ಇದೆ ಎಲ್ಲ ಕಡೆ. ರೀ ಬಹಳಷ್ಟು ಅಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜಿಂಕದ ಕೊರತೆ ಕಂಡು ಬರ್ತಾ ಇದೆ. ಇನ್ನು ಕೆಲವೊಂದು ಕಡೆಗಳೆಲ್ಲ ಒಂದು ಏರಿಯಾದಲ್ಲಿ ಅಂತಲ್ಲಿ ಕಬ್ಬಿಣದ ಕೊರತೆ ಕೂಡ ಕಂಡು ಬರ್ತದೆ. ಇವೆರಡು ಬಹಳ ಮುಖ್ಯವಾಗಿ ಬೇಕಾದಂತ ಪೋಷಕಾಂಶ ಇವು ಎರಡು. ಅದಕ್ಕಾಗಿ ಹೇಳ್ತಿದ್ದೆ ನೋಡ್ರಿ, ಕೃಷಿ ಮೇಳದಾಗಲಿ ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಏನೋ ಕಾರ್ಯಕ್ರಮ ಇರಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ, ಕೃಷಿ ಇಲಾಖೆಯಿಂದ ಕೂಡ ಅಥವಾ ರೈತ ಸಂಪರ್ಕದಿಂದ ಕೂಡ ಜಿಂಕ್ ಸಲ್ಫೇಟ್ ಸಾಮಾನ್ಯವಾಗಿ 5 kg ಪ್ಯಾಕೆಟ್ ಕೊಟ್ಟು ಬಿಡ್ತಾರೆ. ಅಂದ್ರೆ ಮುಂಚೆ ಬರೀ ಸಾರಜನಕ, ಯೂರಿಯಾ, ಕೊಟ್ಟಿಗೆಯಿಂದ ನೀವು ಬೆಳೆ ಬೆಳೆಯುತ್ತ ಹೇಳ್ತಿದ್ವು. ಆದ್ರೆ ಈಗ ಲಘು ಪೋಷಕಾಂಶಗಳಲ್ಲಿ ಈ ಜಿಂಕು ಬಹಳ ಮಹತ್ವ ಪಡೆದುಕೊಂಡಾರೆ. ಅದ್ ಇರ್ಲಿಕ್ಕಂದ್ರೆ ಮತ್ತೆ ಏನಾದರೂ ಸ್ವಲ್ಪ ಇಳುವರಿಯಲ್ಲಿ ಗುಣಮಟ್ಟ ಕಡಿಮೆ ಆಗಿಬಿಡ್ತಾರೆ. ಅದಕ್ಕಾಗಿ ಈ ಜಿಂಕ್ ಕೂಡ ಬಹಳ ಅವಶ್ಯಕ. ಇಳುವರಿ ಪ್ರಮಾಣನೂ ಮುಖ್ಯ ಮತ್ತ ಗುಣಮಟ್ಟದ ಇಳುವರಿ ಬಹಳ, ಗುಣಮಟ್ಟ ಬಹಳ ಮಹತ್ವ. ಯಾವ್ದೇ ಒಂದು ಕೊರತೆ ಆದ್ರೆ ಗುಣಮಟ್ಟ ಕೂಡ ಬಹಳಷ್ಟು ಕಡಿಮೆ ಆಗಿಬಿಡ್ತಾರೆ. ಅದೇ ರೀತಿ ಇನ್ನೊಂದು ರೀ ಬೋರಾನ್ ಅಂತಿರಲ್ಲ, ಬೋರಾನು ಅದು ಲಘು ಪೋಷಕಾಂಶ, ಅದು ಬಹಳ ಮಹತ್ವವಾಗಿ ಬೇಕಾದಂತ ವಸ್ತು. ಯಾವಾಗ ಅಂದ್ರೆ ಎಣ್ಣೆ ಕಾಳು ಬೆಳೆ ಅಂತಿರಲ್ಲ, ಸೂರ್ಯಕಾಂತಿ, ಸೂರ್ಯಕಾಂತಿ ಅಂದ್ರೆ ಸುತ್ತೆಲ್ಲ ಬಹಳಷ್ಟು ಕಾಳೆಲ್ಲ ಗಟ್ಟಿಯಾಗಿರ್ತಾವ ಕಾಳು, ಅದ್ರ ನಡು ಏನಿರ್ತಲ್ಲ ನಡುವುದು ಸೊಳ್ಳಾಗಿಬಿಡ್ತಾವ ಬಹಳಷ್ಟು. ಈ ಸೊಳ್ಳಾಗುವುದು ಕಡಿಮೆ ಮಾಡ್ಬೇಕಾದ್ರೆ ನಾವು ಬೋರಾನ್ ಕೊರತೆ ಇದ್ರೆ ಸೊಳ್ಳಾಗದ್ರೆ ಅದನ್ನ ಕೊರತೆ ಕಡಿಮೆ ಮಾಡ್ಬೇಕಾದ್ರೆ ನಾವು ಬೋರಾನ್ ಸಾಮಾನ್ಯವಾಗಿ 1-2 kg ಭೂಮಿಗೆ ಹಾಕ್ಬೇಕಾಯ್ತಾರೆ. ರಾಸಾಯನಿಕ ಗೊಬ್ಬರ ಜೊತೆ ಆಗಲಿ ಅಥವಾ ತಿಪ್ಪಿ ಗೊಬ್ಬರ ಆಗಲಿ ಯಾವುದೇ ಭೂಮಿಗೆ ಕೊಡುವಾಗ ಇದು ಬೋರಾನ್ ಕೂಡ ಬೆಳೆಗಳಿಗೆ ಬೇಕಾಗುತ್ತದೆ. ಇಲ್ಲದೆ ಇದ್ರೆ ಇನ್ನೊಂದು 1% ಎಲೆಗಳ ಮುಖಾಂತರ ಅಂದ್ರೆ ಸಿಂಪರಣೆ ಮುಖಾಂತರ ಬೆಳೆಗಳಿಗೆ ಕೂಡ ಕೊಟ್ಟರೆ ಅದರ ಕೊರತೆ ನಾವು ನೀಗಿಸಬಹುದು ಅಂತ ನಾವು ಗೊತ್ತಾಗಿಬಿಡ್ತಾರೆ. ಅಂದ್ರೆ ಈಗ ಬೆಳ್ಳಕ್ಕೆಯವರ ಒಂದು ಸಾಮಾನ್ಯವಾಗಿ ಏನು ನಾವು ಕೇಳ್ತೀವಿ ಅಂತಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ಲಘು ಪೋಷಕಾಂಶಗಳಾಗಲಿ ಅಥವಾ ನಮ್ಮ ಬೆಳೆಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳನ್ನಾಗಲಿ ಕೊಡಬೇಕು ಅಂಥೇಳಿ. ಈಗ ನಿಮ್ಮ ಒಂದು ಅನುಭವದ ಪ್ರಕಾರ ನಮ್ಮ ಜನರು ಮಣ್ಣು ಪರೀಕ್ಷೆ ಮಾಡಿಸ್ತಾ ಇದ್ದಾರೆ? ಸಾಕಷ್ಟು ಜನ ಮಾಡಿಸ್ತಾ ಇದ್ದಾರೆ, ಮಾಡ್ತಾರೆ, ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಹೌದಾ? ಈಗ ಅದರ ಆಧಾರದ ಮೇಲೆ ನೀವು ಅವರಿಗೆ ಯಾವ ಪೋಷಕಾಂಶಗಳಿಗೆ ಎಷ್ಟು ಪ್ರಮಾಣದೊಳಗೆ ನಾವು ಕೊಡಬೇಕಾಗ್ಯದ ಅನ್ನೋದನ್ನು ಕೂಡ ತಾವು ಸೂಚನೆ ಕೊಡ್ತಾ ಇದ್ದೀರಿ? ಕೊಡಬೇಕಾಗುತ್ತೆ. ಈಗ ನೋಡ್ರಿ ಮಣ್ಣು ಪರೀಕ್ಷೆಯಲ್ಲಿ ಅತಿ ಮುಖ್ಯವಾಗಿ ನಾವು ಪರೀಕ್ಷೆ ಮಾಡಿದ್ದು ಮುಖ್ಯವಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳು ಯಾವ್ದು? ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ರಸಸಾರ ಮತ್ತು ಉಪ್ಪಿನಂಶ ಕಂಡುಹಿಡಿದಿದ್ದಾರೆ. ಈ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳು ಪರೀಕ್ಷೆ ಮಾಡ್ತೀವಿ ಸರ್ವೇ ಸಾಮಾನ್ಯವಾಗಿ. ಎಲ್ಲಾ ಕಡೆಗೆ ಲಘು ಪೋಷಕಾಂಶಗಳ ಕಂಡುಹಿಡಿಯುವಂತಹ ಸಲಕರಣೆಗಳು, ಉಪಕರಣಗಳು ಬಹಳಷ್ಟು ಕಡಿಮೆ ಇದೆ. ಆದ್ರೆ ಇವುಗಳ ಅವಶ್ಯಕತೆ ಇದ್ದಿದ್ದರ ಸಲುವಾಗಿ ಇತ್ತಿತ್ತಲಾಗಿ ಏನ್ ಮಾಡ್ತಾರೆ, ಇಲ್ಲಿ ನಮ್ಮ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿ ಅಲ್ಲಿ ಲಘು ಪೋಷಕಾಂಶಗಳ ಕಂಡುಹಿಡಿಯುವಂತಹ ಒಂದು ಹೊಸ ಉಪಕರಣ ಬಂದಿದ್ರೆ ಅಲ್ಲಿ ಇವಾಗ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅದಾದ್ರು ಅಲ್ಲಿ ಪರೀಕ್ಷೆ ಮಾಡ್ತಾ ಇದ್ದೀವಿ. ಮಣ್ಣು ಪರೀಕ್ಷೆ ಮುಖ್ಯ ಉದ್ದೇಶ ಅದೇನದು, ಭೂಮಿ ಒಳಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಅಂಶ ಅದ, ಆಹಾರ ಅಂಶ ಅಥವಾ ಬೆಳೆಗಳಿಗೆ ಬೇಕಾದಂತಹ ಆಹಾರ ಅಂಶ ಭೂಮಿಯಲ್ಲಿ ಎಷ್ಟು ಪ್ರಮಾಣದಲ್ಲದ ಅದನ್ನ ಕಂಡುಹಿಡಬೇಕಾಗುತ್ತೆ. ಇದರಿಂದ ಇಮಿಡಿಯೇಟ್ ನಾವು ಮಣ್ಣು ಪರೀಕ್ಷೆ ರೈತರಲ್ಲಿ ಇದ್ದಾರೆ ಇಲ್ಲ ರೋಗದ ಪ್ರಮಾಣ ಕಂಡುಹಿಡಬೇಕು ಅಥವಾ ರೋಗ ಆಗ್ಯದ ಕೀಡಾಗ್ಯದ ಹೇಳ್ತಾರಲ್ಲ, ಆಕ್ಚುಲಿ ಮಣ್ಣು ಪರೀಕ್ಷೆ ಮಾಡೋ ಮುಖ್ಯ ಉದ್ದೇಶ ಭೂಮಿಯಲ್ಲಿ ಬೆಳೆಗಳಿಗೆ ಬೇಕಾದಂತಹ ಆಹಾರಾಂಶ ಅಥವಾ ಪೋಷಕಾಂಶ ಯಾವ ಪ್ರಮಾಣದಲ್ಲಿ ಐತೆ ಅಂತ ಅದನ್ನ ಪರೀಕ್ಷೆ ಮಾಡ್ತೈತಿ. ಪರೀಕ್ಷೆ ಮಾಡಿಕೊಳ್ಳಿ ಏನ್ ಮಾಡ್ತೀವಿ ನಾವು ಮೂರು ಭಾಗ ಮಾಡ್ತಿರ್ತೀವಿ, ಅದ್ರ ಪ್ರಮಾಣ ಕಡಿಮೆ ಅದನೋ ಅಥವಾ ಮಧ್ಯಮ ಅದನೋ ಅಥವಾ ಇನ್ನೂ ಹೆಚ್ಚಿಗೆ ಅದಂತ ಮಾಡಿಬಿಡ್ತೀವಿ. ಈ ಯಾವುದೇ ಒಂದು ವಸ್ತುನ ಶಿಫಾರಸು ಮಾಡ್ತೀವಿ ನಾವು ಯಾವುದೇ ಬೆಳೆ ಇರಲಿ, ಕಬ್ಬು ಇರಲಿ, ಹತ್ತಿ ಇರಲಿ, ಜೋಳ ಇರಲಿ, ಯಾವುದೇ ಬೆಳೆಯುತ್ತಾರ ಒಂದು ವೈಜ್ಞಾನಿಕ ದೃಷ್ಟಿ ಒಂದು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರ ಹೇಳ್ತಿರ್ತೀವಿ. ಅವಾಗ ಏನಾಗ್ತಾರೆ ನಾವು ಭೂಮಿ ಒಳಗೆ ಅದ್ರ ಪ್ರಮಾಣ ಎಷ್ಟು ಅದ ನೋಡ್ಬೇಕು. ಒಂದು ಉದಾಹರಣೆ ಸರ್ವಸಾಮಾನ್ಯ ಉದಾಹರಣೆ, ಒಂದು 100 kg ಅಂತ ತಿಳ್ಕೊರಿ, ಯಾವುದೇ ವಸ್ತು ಇರಲಿ ಅದು ಯಾವುದೇ ಪೋಷಕ 100 kg ಕೊಡ್ಬೇಕಂದ್ರೆ ಈ 100 kg ಕೊಡಬೇಕಾಗಿದ್ದು ಬೆಳೆಗಳಿಗೆ ಅವಶ್ಯಕತೆ ಐತೋ ಇಲ್ಲೋ ನೋಡ್ಬೇಕು. ನಾವು ಶಿಫಾರಸು ಮಾಡ್ಕೊಂಡು 100 kg ಅಂತ ಹಾಕ್ತಿರ್ತೀವಿ, ಅದು ಅಷ್ಟು ಪ್ರಮಾಣ ಬೇಕಾಗಿತ್ತೋ ಇಲ್ಲ ಅದ್ರ ಸಲುವಾಗಿ ಏನ್ ಮಾಡ್ತೀವಿ ನಾವು ಭೂಮಿ ಒಳಗ ಪ್ರಮಾಣ ನಾವು ಕಡಿಮೆ ಅದನೋ ಮಧ್ಯಮ ಅದನೋ ಹೆಚ್ಚಿನ ಪ್ರಮಾಣ ಐತಿ ಅದನ್ನ ಪರೀಕ್ಷೆ ಮಾಡಿ ಭೂಮಿ ಒಳಗೆ ಕಡಿಮೆ ತರ ಏನ್ ಮಾಡ್ಬೇಕು ನಾವು ಆಟೋಮೆಟಿಕ್ ಅನ್ನ ಹೆಚ್ಚಿಗೆ ನಾವು ಕೊಡಬೇಕಾಗುತ್ತೆ. 100 kg ಬದಲಿ 125 kg ಬೆಳೆಗಳಿಗೆ ಕೊಡಬೇಕಾಗ್ತಾರೆ ಆಹಾರ ಅಂಶ ಕೊಡಿದ್ ಯಾಕಂದ್ರೆ ಭೂಮಿ ಒಳಗೆ ಕಡಿಮೆ ಇರ್ತದೆ ಅದು ಅದಕ್ಕೆ ಹೆಚ್ಚಿಗೆ ಕೊಡಬೇಕಾದ. ಮತ್ತೆ ಭೂಮಿ ಒಳಗೆ ಹೆಚ್ಚಿನ ಪ್ರಮಾಣ ಇರ್ತದೆ 100 kg ಬದಲಿ 25% ಕಡಿಮೆ ಮಾಡ್ಕೋಬೇಕು. 100 kg ಅವಶ್ಯಕತೆ ಬೇಕಾಗಿಲ್ಲ, ಬರೀ 75 kg ಸಾಕಾಗ್ತಾರೆ ಬೆಳೆ ಅಂದ್ರೆ ಸರಿಯಾಗಿ ಬೆಳೆಯಬೇಕಾದ್ರೆ. ಇಲ್ಲ ಅಂದ್ರೆ ಮಧ್ಯಮ ಪ್ರಮಾಣ ಇರ್ತಾರೆ ಎಷ್ಟು ಶಿಫಾರಸು ಮಾಡ್ತಿರ್ಲಿಲ್ಲ, ಒಂದು 100 kg ಇರಲಿ, 50 kg ಎಷ್ಟೇ ಇರ್ತಲ್ಲ ಆ ಪ್ರಮಾಣದಲ್ಲಿ ಮಧ್ಯಮ ಪ್ರಮಾಣ ಭೂಮಿ ಒಳಗಿತ್ತಾರೆ ನಾವು ಅದನ್ನ ಕೊಡಬೇಕಾಗುತ್ತೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ನಾವು ಬೆಳೆಗಳಿಗೆ ಬೇಕಾದಂತ ವಸ್ತು ಕಡಿಮೆ ಇದ್ದು ಇನ್ನೂ ಕಡಿಮೆ ಕೊಟ್ರೆ ಇಳುವರಿ ಸರಿಯಾಗಿ ಬರಲ್ಲ, ಬರೋದಿಲ್ಲ. ಇಲ್ಲ ಭೂಮಿ ಒಳಗೆ ಹೆಚ್ಚಿಗಿತ್ತು ಇನ್ನೂ ಹೆಚ್ಚಿಗೆ ಕೊಟ್ರೆ ಭೂಮಿ ಹಾಳಾಗಿಬಿಡ್ತದೆ, ಅದು ಅವಶ್ಯಕ. ಆರ್ಥಿಕ ದೃಷ್ಟಿಯಿಂದ ಕೂಡ ನಷ್ಟ ಆಗುತ್ತೆ, ಪ್ಲಸ್ ಏನಾಗಿರೋದು ಭೂಮಿ ಕೂಡ ಬಹಳಷ್ಟು ಹಾಳಾಗಿಬಿಡ್ತದೆ. ಅಂದ್ರೆ ನೀವು ಹೇಳೋದ್ ಲೆಕ್ಕ ಏನಪ್ಪ ಅಂತಂದ್ರೆ ಈಗ ಯಾವಾಗ ಹಸಿವಾಗ್ತದ ನಮಗೆ ಅವಾಗ ನಾವು ಊಟ ಮಾಡ್ತೀವಿ, ಅವಾಗ ಮಾಡ್ಬೇಕಾಗ್ರಿ, ಚಲೋ ಊಟ ಮಾಡ್ತೀವಿ. ಅಗದಿ ಬಹಳ ಹಸಿವಾಗಿತ್ತಪ್ಪ ಅಂತಂದ್ರೆ ಚಲೋ ಊಟ ಮಾಡ್ತೀವಿ, ಚಲೋ ಊಟ ಮಾಡ್ತೀವಿ, 3 roti ಊಟ ಮಾಡ್ತೀವಿ ಅಂತ ಹೇಳಿರಿ. ಇನ್ನ ಹಸಿವೆ ಆಗಲಾರ್ದಾಗ, ಹಸಿವ ಅನಿಸೋದಿಲ್ಲಪ್ಪ ನಮಗೆ ಅಂತಂದಾಗ 1 roti ಊಟ ಮಾಡ್ತೀವಿ ಹಸಿವಾಗಲಾರ್ದ. ಇಲ್ಲ ನಾವು ಹೆಚ್ಚಿಗೆ ಊಟ ಮಾಡಿದೀವಿ ಅಂತಂದ್ರೆ ಅಪಚನಾಗಿಬಿಡ್ತಾರೆ. ಅಂದ್ರೆ ಈ ಭೂಮಿಗೂ ಸಹಿತ ಹಂಗ ಅಪಚನ, ಭೂಮಿಗೊಂದು ತಳ್ಕೊಳ್ಳುವಂತ ಶಕ್ತಿ ಇರ್ತದೆ, ಯಾವ್ದೇ ಇರ್ತದೆ ಆ ಶಕ್ತಿ ಮಿತಿ ಮೀರಿದ್ರೆ ಮತ್ತೆ ಅದಕ್ಕೆ ಹಾಳಾಗಿ ಚಾನ್ಸಸ್. ಅದಕ್ಕೆ ಈ ಒಂದು ಲೆಕ್ಕ ನೀವೇನ್ ಹೇಳ್ತೀರಿ ಅದನ್ನ ತೂಗಿ ನೋಡಿ ನಾವು ಕೊಡುವಂತಹದ್ದು ವ್ಯವಸ್ಥೆ ಮಾಡಿಕೊಳ್ಳಬೇಕು. ಈಗ ನಿಮ್ಮ ವಿಜ್ಞಾನ ಕೇಂದ್ರದೊಳಗೆ ರೈತರಿಗೆ ಈ ಬಗ್ಗೆ ನೀವು ಹೇಳ್ತಾ ಇದ್ದೀರಿ, ಯಾವ ರೀತಿ ಲೆಕ್ಕ ಮಾಡಬೇಕು, ಯಾವ ರೀತಿ ಅದಕ್ಕೆ ಪೂರೈಕೆ ಮಾಡಬೇಕು, ಕಡಿಮೆ ಇದ್ರೆ ಎಷ್ಟು, ಹೆಚ್ಚಿದ್ರೆ ಎಷ್ಟು, ಇದ್ರ ಬಗ್ಗೆ ತಮ್ಮನ್ನ ಆರೋಗ್ಯ ಚೀಟಿ ಅಂತ ಕೊಡ್ತೀವಿ, ಆ ಚೀಟಿ ಒಳಗೆ ಎಲ್ಲ ಇದ್ರೆಲ್ಲ ಸೂಚನೆ ಕೊಟ್ಟಿರ್ತೀವಿ. ನಿಮ್ ಭೂಮಿ ಪರೀಕ್ಷೆ ಮಾಡಿಕೊಳ್ಳಿ ಅದು ಎಷ್ಟು ಯಾವ ಪ್ರಮಾಣದ, ಅದು ಮಧ್ಯಮ ಅದನೋ ಕಡಿಮೆ ಅದನೋ ಹೆಚ್ಚಿಗೆ ಅದು ಮಾಡಿ ಮತ್ತೆ ಶಿಫಾರಸು ಮಾಡಿ ಕೂಡ ಆ ವಸ್ತು ಕೂಡ ಅಲ್ಲಿ ಕೊಟ್ಟಿದ್ದೆವು. ಶಿಫಾರಸು ಮಾಡಿದ ಕೂಡಲೇ ಎಷ್ಟು ಬೆಳೆಗಳಿಗೆ ಹಾಕಬೇಕು ಅಂದ್ರೆ ಅವ್ರ ಏನ್ರಿ ಬೆಳೆ ಹೇಳ್ಬೇಕು ಅಷ್ಟೇ, ಯಾವ ಬೆಳೆ ಬೆಳೀತಾರಲ್ಲ, ಯಾಕಂದ್ರೆ ಎಲ್ಲ ಬೆಳೆಗಳಿಗೆ ಬೇರೆ ಬೇರೆ ರೀತಿಯ ಶಿಫಾರಸು ಮಾಡಿರ್ತಾರೆ. ಅವ್ರು ಯಾವ ಬೆಳೆ 2 ಬೆಳೆ ಇರಲಿ, 3 ಇರಲಿ, 4 ಇರಲಿ, ಅದಕ್ಕೆ ಎಷ್ಟು ಶಿಫಾರಸು ಮಾಡಿದ್ದು, ಶಿಫಾರಸು ಮಾಡಿದ ಏನಾದರೂ ವ್ಯತ್ಯಾಸ ಮಾಡಬೇಕು ಅದನ್ನ ನಾವು ಹೇಳಿಕೆ ಜನ ರೈತರಿಗೆ ಇಷ್ಟ ಆಗುತ್ತೆ ಹೇಳ್ಬಿಡ್ತೀವಿ. ಅದು ಅದ ಬಹಳಷ್ಟು ಅನುಕೂಲ ಆಗಿಬಿಡುತ್ತೆ. ಅಂದ್ರೆ ಅನುಕೂಲ ಆಗ್ತದೆ. ಈಗ ಯಾವ ಗೊಬ್ಬರದ ಮೇಲೆ ಅವ್ರು ಖರ್ಚು ಮಾಡ್ತಾ ಇರ್ತಾರ ಅದು ಕಡಿಮೆ ಆಗ್ತದೆ ಕೆಲವೊಮ್ಮೆ, ಕೆಲವೊಂದು ಹೆಚ್ಚಾಗಬಹುದು, ಹೆಚ್ಚು ಆಗಬಹುದು. ಆದ್ರೆ ಪ್ರಮಾಣವನ್ನು ನಾವು ಕೈಕೊಂಡು ಹೋಗೋದ್ರಿಂದ ನಮ್ಮ ಬೆಳೆಗಳಿಗೂ ಹಿತ ಆಗ್ತದೆ, ಭೂಮಿಗೂ ಹಿತ ಆಗ್ತದೆ. ಭೂಮಿಗೆ ಹಿತ ಇರೋದು ಬಹಳ ಮುಖ್ಯ. ಭೂಮಿ ಬಹಳ ಮಹತ್ವದ್ರಿ. ಯಾಕಂದ್ರೆ ಈಗ ನಾವು ಯೂಸ್ ನಮ್ಮ ಜೀವನದಾಗ ಉಪಯೋಗ ಮಾಡಬೇಕು. ಮುಂದಿನ ಪೀಳಿಗೆ ಕೂಡ ಆ ಭೂಮಿ ಬೇಕು. ಒಳ್ಳೆಯದ ಭೂಮಿ ಬಿಟ್ಟರೆ ಅಷ್ಟೇ ನಾವು ಮುಂದಿನ ಪೀಳಿಗೆ ಅಂತ ನಾನು ನಡೀತಾರೆ. ಇಲ್ಲಾದ್ರೆ ಪೂರ್ತಿ ಇದ್ದಾಗ ಹಾಳು ಮಾಡಿದ್ರೆ ಮುಂದಂದ್ರ ಜೀವನ ಕೂಡ ಬಹಳಷ್ಟು ತೊಂದರೆ ಆಗಿಬಿಡ್ತಾರೆ ಮುಂದಿನ ಪೀಳಿಗೆ ಕೂಡ. ಈಗ ಬೆಳಕಿವ್ರೆ, ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಈಗ ನಮ್ಮ ರೈತರೆಲ್ಲರೂ ಸಾವಯವದ ಕಡೆ ಹೊರಡ್ತಾ ಇದ್ದಾರೆ. ಬಹಳಷ್ಟು ಜನ ಈಗ ಅದೊಂದು ಇದನ್ನೇ ಆಗ್ಬಿಟ್ಟದ, ರೂಢಿನೇ ಆಗ್ಬಿಟ್ಟು. ಸಾವಯವ ಮಾಡಬೇಕು, ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಬಾರದು ಅನ್ನುವಂತ ಒಂದು ಭಾವನೆ ಅವರಲ್ಲಿ ಬೆಳೀತಾರೆ. ಈ ಕೀಟನಾಶಕಗಳನ್ನ ಸಹಿತ ಉಪಯೋಗ ಮಾಡೋದು ಅವರು ಕಡಿಮೆ ಮಾಡಿದ್ದಾರೆ ಇವತ್ತಿನ ದಿವಸದೊಳಗೆ. ಈಗ ಸಾವಯವ ಗೊಬ್ಬರಗಳು, ಕಾಂಪೋಸ್ಟ್ ತಿಪ್ಪಿ ಗೊಬ್ಬರ ಇರಬಹುದು, ಎರೆಹುಳು ಗೊಬ್ಬರ ಇರಬಹುದು, ಆಮೇಲೆ ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಕೂಡ ಇರಬಹುದು. ಈ ಎಲ್ಲ ಏನ್ ಗೊಬ್ಬರಗಳದಾವಲ್ಲ, ಇವುಗಳಲ್ಲಿ ಲಘು ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದೊಳಗೆ ಇರ್ತಾವಂತೀರಿ? ಇರ್ತಾರೆ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ, ಬಟ್ ಅದರ ಪೋಷಕಾಂಶ ಇದ್ದೇ ಇರ್ತಾರೆ, ಇದ್ದೇ ಇರ್ತಾರೆ ಎಲ್ಲ ಪೋಷಕಾಂಶ. ಈಗಾಗಲೇ 16-17 ಪೋಷಕಾಂಶ ಇದ್ರ ಜೊತೆ ಇನ್ನು ಏನ್ರೆ ಅದ್ರ ಅಂದ್ರೆ ಭೂಮಿಯಂತ ಹಿತವಾಗಿ ಬೇಕಾದಂತ ವಸ್ತುಗಳು ಇದ್ದೇ ಇರ್ತಾರೆ. ಇವೆಲ್ಲ ಪೋಷಕಾಂಶಗಳು ಇರ್ತಾವ ಅಂದ್ರೆ ಅದ್ರ ಪ್ರಮಾಣ ಬಹಳಷ್ಟು ಕಡಿಮೆ ಇರ್ತಾರೆ. ಅದು ಈಗ ಏನ್ರಿ ಬರೀ ಒಂದ್ ಸಾರ್ವಜನಿಕ ಅಂದಿರ್ಲಿ, ಅದೇನು ಯೂರಿಯಾ ಗೊಬ್ಬರ ಎಷ್ಟಿದ್ರೆ 46% ಅಂತ ಇರ್ತಾರೆ. ಒಂದ್ ಕ್ವಿಂಟಲ್ದಾಗ 46 kg ಇರ್ತದೆ. ಅದೇ ತಿಪ್ಪಿ ಗೊಬ್ಬರ ಏನಂತಾರೆ, ಅದು ಬರೀ 0.5, ಒಂದ್ 100 kg ಒಳಗೆ ಬರೀ ಒಂದ್ 1/2 kg ಸಾರ್ವಜನಿಕ ಸಿಗ್ತದೆ ಸಿಗ್ತದ್ರಿ. ಆದ್ರೆ ಇದು ಬರೀ ಒಂದ್ 1/2 kg ಸಾರ್ವಜನಿಕ ಒಂದೇ ಅಲ್ರಿ, 17-16 ಲಘು ಪೋಷಕಾಂಶಗಳು. ಲಘು ಪೋಷಕಾಂಶ ಜಿಂಕ್ ಆಯ್ತು, ಕಾಪರ್ ಆಯ್ತು, ಮ್ಯಾಂಗನೀಸ್ ಆಯ್ತು, ಬೋರಾನ್, ನಿಕ್ಕೆಲ್ ಇವೆಲ್ಲ ಇರ್ತಾವಲ್ಲ, ಅದ್ರ ಪ್ರಮಾಣ ಇರ್ತದ ಬಹಳ ಕಡಿಮೆ ಇರ್ತದೆ. ಆದ್ರೆ ರಾಸಾಯನಿಕ ಗೊಬ್ಬರ ಒಂದೇ ಪ್ರಮಾಣ ಕೊಡ್ಬೇಕಾಗಿದೆ ನಾವು. ಅದೇನು DAP ಕೊಟ್ಟರೆ ಒಂದ್ ಸಾರ್ವಜನಿಕ ರಂಜಕ 2 ಸಿಗ್ತದೆ, ಅದೇನು 19-19 ಕೊಟ್ಟರೆ ಬರೀ 3 ಸಿಗ್ತಾರೆ ಬೆಳೆಗಳಿಗೆ. ಆದ್ರೆ ಅದೇನು ತಿಪ್ಪಿ ಗೊಬ್ಬರ ಆಗಲಿ, ಎರೆಹುಳು ಗೊಬ್ಬರ ಆಗಲಿ, ಸಾವಯವ ವಸ್ತು ಯಾವುದೇ ಕೊಟ್ಟರು ಇವೆಲ್ಲ ಪೋಷಕಾಂಶಗಳು ಅದರ ವಸ್ತುನೂ ಇರ್ತವೆ, ಅದ್ರ ಪ್ರಮಾಣ ಕಡಿಮೆ ಇರ್ತದೆ. ಅದ್ರ ಸಲುವಾಗಿ ನಾವು ಭೂಮಿ ಫಲವತ್ತತೆ ಹೆಚ್ಚಿಗೆ ಮಾಡ್ಕೊತ ಹೋಗ್ಬೇಕಾಗತ್ತೆ. ಅದು ಫಲವತ್ತತೆ ಹೆಚ್ಚಿಗೆ ಮಾಡ್ಬೇಕಂದ್ರೆ ಇಮಿಡಿಯೇಟ್ ಒಮ್ಮಿಂದೊಮ್ಮೆ ನಾವು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗಿಬಿಡುತ್ತೆ ಬೆಳೆಗಳಿಗೆ. ಹಂತ ಹಂತವಾಗಿ ಏನ್ ಮಾಡಿದ್ರಿ, ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡುದು, ತಿಪ್ಪಿ ಗೊಬ್ಬರ ಸಾವಯವ ವಸ್ತು ಅಂತೀವಿ ನಾವು, ಸಾವಯವ ವಸ್ತು ಬೆಳೆಗಳಿಗೆ ಹಾಕೋತ ಹೋಗಿ ಭೂಮಿಯ ಫಲವತ್ತತೆ ಹೆಚ್ಚಿಗೆ ಮಾಡ್ಕೋತ ಹೋಗ್ಬೇಕು. ಅಂದ್ರೆ ಹಂತ ಹಂತ ಕಡಿಮೆ ಮಾಡಿ ಮುಂದೇನ ಒಂದ್ ಮಟ್ಟ ತಲುಪಿದ ಕೂಡಲ ನಾವು ರಾಸಾಯನಿಕ ಗೊಬ್ಬರ ಬಿಟ್ಟು ಬರೀ ಸಾವಯವ ವಸ್ತು ಉಪಯೋಗ ಮಾಡಿ ಬಳಕೊಂಡು ಹೋಗ್ಬೋದು. ಅಂದ್ರೆ ನಮ್ಮ ಒಂದು ಮಣ್ಣಿನ ಆರೋಗ್ಯ ಸುಧಾರಣೆ ಆದ ನಂತರ ಅವಶ್ಯಕತೆ ಬೇಕಾಗಿಲ್ಲ, ಫಲವತ್ತತೆ ಆಗಿಬಿಡ್ತಾರೆ. ಅಂದ್ರೆ ಒಂದು ಸುಮಾರು ಇದಕ್ಕೆ ಎಷ್ಟು ವರ್ಷ ಹಿಡಿತದ ಅಂತೀರಿ, ಎಷ್ಟು ಟೈಮ್ ಹಿಡಿತದೆ? ಅದಂದ್ರೆ ರೈತರು ಏನವ್ರ ನಿರ್ವಹಣೆ ಮಾಡ್ತಿದ್ರು ಅದ್ರ ಮೇಲೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ವಸ್ತು ಹಾಕೋತ ಹೋದ್ರೆ ಅದ್ ಫಲವತ್ತತೆ ಹೆಚ್ಚಿಗೆ ಆಗ್ತಾರೆ. ಅದು ಇನ್ನೊಂದ್ ಹೇಳುವ ಫಲವತ್ತತೆ ಬೇಕಾದಷ್ಟು ಇವ ಸಾವಯವ ವಸ್ತು ಹಾಕ್ಬೋದ್ರಿ. ಇಲ್ಲಿ ನಮ್ಮಲ್ಲಿ ಏನಾದ್ರೆ ಗುಲ್ಬರ್ಗ ಇದು ಕಡೆ ಉಷ್ಣಾಂಶ ಜಾಸ್ತಿ ಇರ್ತಾರೆ, ನಾವು ಬೇಕಾದಷ್ಟು ಹಾಕಿದ್ರು ಕೂಡ ಸಾವಯವ ವಸ್ತು ಉಷ್ಣಾಂಶ ಜಾಸ್ತಿ ಇಂದ ಆಕ್ಸಿಡೇಷನ್ ಅಂತಿರ್ಲಿಲ್ಲ, ಅದ್ರ ಇದ್ದಂತ ವಸ್ತು ಕೂಡ ಕಡಿಮೆ ಆಗಿ ಹೋಗ್ಬಿಡ್ತಾರೆ. ನಾವು ಅನ್ಕ ಬೇಕಾದ್ರೆ ಹಾಕಿರ್ತಿರೋದು ಹಾಕಿದಂತ ವಸ್ತು ಏನದಲ್ಲ ಆಕ್ಸಿಡೇಷನ್ ಆಗಿ ಅದ್ರ ಪ್ರಮಾಣ ಕಡಿಮೆ ಆಗಿದೆ. ಮಲೆನಾಡು ಪ್ರದೇಶದ ಹೆಚ್ಚಿನ ಮಳೆ ಬೀಳುವಂತ ಪ್ರಮಾಣದಲ್ಲಿ ಅದರಲ್ಲಿ ಅಲ್ಲಿ ಸಾವ ವಸ್ತು ಆಕ್ಸಿಡೇಷನ್ ಆಗಿ ಹೋಗಲ್ಲ ರೀ, ಯಾಕಂದ್ರೆ ಉಷ್ಣಾಂಶ ಬಹಳಷ್ಟು ಕಡಿಮೆ ಇರ್ತಾರೆ. ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಒಂದೊಂದು ಹೊಲದೊಳಗೆ, ಈಗ ಹತ್ತಿ ಬೆಳೆದವರು ಇರಬಹುದು ಅಥವಾ ತೊಗರಿ ಬೆಳೆದವರು ಇರಬಹುದು, ಹತ್ತಿ ಒಳಗೆ ಎಲ್ಲಿ ಕೆಂಪಾಗುವುದನ್ನು ನೋಡ್ತಾ ಇದ್ದೀವಿ, ಆಮೇಲೆ ತೊಗರಿ ಒಳಗೆ ಹಳದಿ ಆಗ್ತಾವೆ ಇಲ್ಲಿ, ಆಮೇಲೆ ಬಹಳಷ್ಟು ಬೆಳೆಗಳಲ್ಲಿ ನಾವು ನೋಡ್ತೀವಿ ಹಳದಿ ಆಗುವಂತಹ ಒಂದು ಪ್ರಕ್ರಿಯೆ ನೋಡ್ತೀವಿ. ಅಂದ್ರೆ ಹರಿತ ಕಡಿಮೆ ಆಗಿಬಿಡುತ್ತೆ. ಕೆಲವೊಮ್ಮೆ ಏನ್ ಅನಿಸ್ತದೆ ರೈತರಿಗೆ, ಇದ್ಯಾವ್ದು ರೋಗ ಬಂತೇನಪ್ಪ ಅಂತ ಅನಿಸ್ತೈತಿ. ಅಂತ ಸಂದರ್ಭದೊಳಗೆ ರೋಗಶಾಸ್ತ್ರಜ್ಞರು ಅದ್ರ ಬಗ್ಗೆ ನೋಡ್ಕೊಂಡು ತಿಳ್ಕೊಂಡು, ಇಲ್ಲ ಲಘು ಪೋಷಕಾಂಶಗಳ ಕೊರತೆಯಿಂದನು ಆಗಿರುವಂತಹ ಸಾಧ್ಯತೆಗಳು ಇರ್ತಾವ, ಅದಕ್ಕೆ ಯಾವ ಲಕ್ಷಣಗಳನ್ನು ಗಿಡಗಳು ತೋರಿಸ್ತಾವ ಅಂತೀರಿ? ಸತು ಮತ್ತು ಕಬ್ಬಿಣದ ಅಂಶ ಕೂಡ ಕಡಿಮೆ ಆಯ್ತಾರೆ, ಅದು ಕೂಡ ಹಳದಿಯಾಗಿ ಅದ್ರ ಲಕ್ಷಣ ಕಂಡು ಬರ್ತಾರೆ. ಅವಾಗ ಮೊದಲೇ ಭೂಮಿ ಒಳಗೆ ಹಾಕಿದ್ರೆ ಸ್ವಲ್ಪ ಪ್ರಮಾಣ ಭೂಮಿ ಒಳಗೆ ಕೊರತೆ ಇತ್ತಂದ್ರೆ ಎಲೆಗಳು ಹಳದಿ ಆಗಿಬಿಡ್ತಾರೆ. ಹಳದಿ ಆದ್ಕೂಡ ಇಮಿಡಿಯೇಟ್ ಏನ್ ಮಾಡಬೇಕು ಅಂದ್ರೆ ಸರ್ವಸಾಮಾನ್ಯ ಅಂದ್ರೆ ನಾವು ಎಲೆಗಳ ಮುಖಾಂತರ 1% ಪ್ರಮಾಣದಲ್ಲಿ ಯೂರಿಯಾ ಆಗಲಿ ಅಥವಾ DAP ಅಂತ ಇರ್ತಿರ್ಲಿಲ್ಲ, ಏನ್ರಿ ನೀರಿನಲ್ಲಿ ಕರಗುವಂತ ರಾಸಾಯನಿಕ ಗೊಬ್ಬರ ಸಿಕ್ಕೇ ಸಿಗ್ತಾರೆ, ಅದ್ರ 1-2% ಪ್ರಮಾಣದಲ್ಲಿ ಅಂದ್ರೆ ನೀರಿನಲ್ಲಿ ಕರಗಿಸಿ ಬೆಳೆಗಳಿಗೆ ಸಿಂಪರಣೆ ಮಾಡಿದ್ರೆ ಒಂದು ಇಮಿಡಿಯೇಟ್ ಆಗಿ ಒಂದು ಅದಕ್ಕೆ ರಿಕವರಿ ಆಗಿಬಿಡ್ತಾರೆ. ಈಗ ಮನುಷ್ಯರಿಗೆ ಸಲಹೆ ಹಚ್ತಿರ್ತಾರಲ್ಲ ಇಮಿಡಿಯೇಟ್ ರಿಕವರಿ, ಆ ಟೈಪ್ ಕೂಡ ಫೋಲಿಯರ್ ಸ್ಪ್ರೇ ಅದು ಚೆನ್ನಾಗಿದೆ. ಈಗ 1%ರ ದ್ರಾವಣ ಅಂತಂದ್ರೆ 1 ಅಥವಾ 1-2 ಅಂತ ಒಂದು 10 gram ನಷ್ಟು ತಗೊಂಡು 1 liter ನೀರಿನೊಳಗೆ ಕರಗಿಸಿ ಮಾಡಬೇಕು. ಹೌದೌದು, ಜಾಸ್ತಿ ಆದ್ರೆ ಮತ್ತೆ ಟಾಕ್ಸಿಕ್ ಆಗಿಬಿಡ್ತಾರೆ, ವಿಷಕಾರಿ ಆಗಿಬಿಡ್ತಾರೆ. ರೈತ ಬಂಧು ಇದನ್ನು ಬಹಳ ಮುಖ್ಯ ನೀವು ತಿಳ್ಕೊಳ್ಳೋದು, ಯಾವಾಗ ಏನು ಶಿಫಾರಸು ಮಾಡಿದಂತಹ ಪ್ರಮಾಣ ಇರ್ತದೆ ಅದು ಗೊಬ್ಬರದ ಪ್ರಮಾಣ ಇರಬಹುದು, ಈಗ ಹೇಳಿದಂತಹ ಒಂದೇನು ರಾಸಾಯನಿಕ ಗೊಬ್ಬರ ಏನದ ಅದನ್ನ ಸಿಂಪರಣೆ ಮೂಲಕ ಕೊಡುವಂತಹದ್ದು 19:19 ಇರಬಹುದು ಅಥವಾ ನೇರವಾಗಿ ಯೂರಿಯಾ ಇರಬಹುದು, ಇವೇನದಲ್ಲ ಪ್ರಮಾಣವನ್ನ ನೀವು ಯಾವತ್ತು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಶೇಕಡಾ 1 ಅಂತ ಹೇಳಿದ್ರೆ ಶೇಕಡಾ 1 ಉಪಯೋಗ ಮಾಡಿಕೊಳ್ಬೇಕು, ಶೇಕಡಾ 2 ಅಂತ ಹೇಳಿದ್ರೆ ಶೇಕಡಾ 2 ಅಂತ ಮಾಡ್ಕೋಬೇಕು. 10 ಕೆಜಿ ಅಂದ್ರೆ 10 ಕೆಜಿ, 20 ಕೆಜಿ ಅಂದ್ರೆ 20 ಕೆಜಿ. ಮತ್ತೆ ಈಗ ಕೀಟನಾಶಕ ಸಿಂಪರಣೆ ಮಾಡಬೇಕಾದ್ರೆ ಸಹಿತ ಅದೇ ಪ್ರಮಾಣ 1 ಮಿಲಿಲೀಟರ್ 1 ಲೀಟರ್ ನೀರಿಗೆ ಅಂತಂದ್ರೆ ಅಷ್ಟೇ ಉಪಯೋಗ ಮಾಡ್ತಾರೆ. ರೈತರು ಏನ್ ಮಾಡ್ತಾರೆ, ಹುಳ ಸಾಯಲದಲ್ಲಿ ಇನ್ನೂ ಜಾಸ್ತಿ ಹಾಕ್ತಿರ್ತಾರೆ, ಅಂದ್ರೆ ವಿಷಕಾರಿ ಆಗ್ತಾರೆ, ಅದರಿಂದ ಏನು ಅನುಕೂಲ ಆಗಲ್ಲ. ಡಾಕ್ಟರ್, ಈಗ ಒಂದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಈಗ ಲಘು ಪೋಷಕಾಂಶಗಳ ಬಗ್ಗೆ ರೈತರ ಒಲವು ಅಷ್ಟು ಇಲ್ಲ ಅಂತಂದ್ರು ಕೂಡ ಇತ್ತೀಚಿನ ತಿಳುವಳಿಕೆಗಳಿಂದಾಗಿ ಅಲ್ಲಲ್ಲಲ್ಲಿ ರೈತರು ಮತ್ತೆ ಮಾಡ್ಕೊಳ್ತಾ ಇದ್ರೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋಂತ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಈಗ ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ ರೈತರು ತಮ್ಮಲ್ಲಿ ಕಳೆ ಹೆಚ್ಚಾಗ್ಯದಂತನೋ ಅಥವಾ ಕಸ ಹೆಚ್ಚಾಗ್ಯದಂತನೋ ಅಥವಾ ಉಳದವಪ್ಪ ಈ ನೆಲದೊಳಗ ಈ ಉಳಿಕೆಗಳದಾವ ಯಾರ ತೆಗೆಯವ್ರಿ ಇವನ್ನ ಅಂತೇಳಿ ಬೆಂಕಿ ಹಚ್ಚುವಂತದ್ದು ಇನ್ನೂ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಹಿಂಗ ಬೆಂಕಿ ಹಚ್ಚೋದ್ರಿಂದ ಏನು ತೊಂದರೆಗಳಾಗ್ತಾವ, ಏನ್ ಸಮಸ್ಯೆ ಆಗ್ತಾವ ಅನ್ನೋದೊಂದು ಸ್ವಲ್ಪ ಹೇಳ್ರಿ. ಅಂದ್ರೆ ಏನ್ರಿ, ಯಾವುದೇ ಕಸ ಕಡ್ಡಿ ಅಥವಾ ಏನು ಅಲಿ ಉಳಿಕೆ ಉಳಿದ ನಂತರ ಆ ವಸ್ತು ಸುಡಬಾರ್ದು ಬಟ್ಟೆ ಎಂದು, ಅಂದ್ರೆ ಏನಕ್ರಿ ಒಂದ್ ಸ್ವಲ್ಪ ಇಲ್ರಿ ಆಳ ಸಿಗಲ್ಲ ಏನು ಮಾಡಕ್ಕಾಗಲ್ಲ ಅಂತಿರ್ತಾರ, ಅದು ಒಂದೇ ಕಡೆ ತಂದು ಮೂಲಿ ಒಳಗೆ ಹಾಕಿ ತಿಪ್ಪಿ ಗೊಬ್ಬರ ಮಾಡ್ರಿ ಅಥವಾ ಎರೆಳು ಗೊಬ್ಬರ ಮಾಡಿ ಅದನ್ನ ಬದಲಾವಣೆ ಮಾಡ್ಕೋಬೋದು. ಅದರಲ್ಲಿ ಏನಂತಾರೆ, ಯಾವುದೇ ಉಳಿದೊಂದು ರಸ್ತೆ ಭೂಮಿಯಿಂದ ಎಲ್ಲ 6 ಅಂಶ ತಗೊಂಡಿರ್ತಾರೆ, ವಸ್ತು ಭೂಮಿಯಿಂದ ತಗೊಂಡ್ರೆ ಎಲ್ಲ ವಸ್ತುಗಳು ಅದ್ರಲ್ಲಿ ಇದ್ದೇ ಇರ್ತಾರೆ. ಅದನ್ನ ಇನ್ನೇನು ಕರಗಿಸಿ, ಕರಗಿಸಿದ್ರೆ ಡಿಕಾಂಪೋಸ್ ಮಾಡ್ಬೇಕು, ಕಳೀರ್ಬೇಕು, ಕಳೆದ ಅದರಲ್ಲಿ ಇದ್ದಂತ ವಸ್ತುಗಳು ಪೋಷಕಾಂಶ ಮತ್ತೆ ರಿಲೀಸ್ ಆಗಿಬಿಡ್ತಾರೆ. ರಿಲೀಸ್ ಆದ ನಂತರ ಬೆಳೆಗಳಿ ಸಿಗುವಂತ ಅದ್ರ ಕೂಡ ಬದಲಾವಣೆ ಮಾಡಬೇಕು. ಕಸ ಕಡ್ಡಿಯನ್ನು ಸುಟ್ಟು ನಮ್ ನಾವೇ ಸುಟ್ಕೊಂಡ್ರೆ ಅದ್ರಲ್ಲಿ ಯಾಕಂದ್ರೆ ಪೋಷಕಾಂಶ ಬಹಳ ಮಹತ್ವ ಇರೋದು. ಈಗ ಅದ್ರ ಪಡಿಬೇಕಂದ್ರೆ DAP ಗೊಬ್ಬರ ಎಷ್ಟು 14-18 ಪ್ರತಿ ಸಾರಿ ಏನ ತುಟ್ಟಿ ಆಗ್ತಾ ಇದ್ದಾರೆ, ಖರ್ಚು ಆಗ್ತದೆ. ಆದ್ರೆ ಅದರಲ್ಲಿ DAP ಒಳಗೆ ಇದ್ದಂತ ವಸ್ತು ಏನಲ್ಲ, ಈ ಯಾವುದೇ ಪಳಿವಳಿಕೆಗಳು ಇದ್ದೇ ಇರ್ತಾರೆ, ಅದು ಕಸ ಕಡ್ಡಿ ಇರ್ಲಿ ಅಥವಾ ಬೇರೆ ಇರ್ಲು ಏನೇ ಇದ್ದಿರ್ತಲ್ಲ ಆ ವಸ್ತುವಿನಲ್ಲಿ ಆ ವಸ್ತು ಇದ್ದೇ ಇರ್ತದ, ಪ್ರಮಾಣ ಕಡಿಮೆ ಇರ್ತದೆ. ಅದನ್ನ ಸುಡಲಾರ್ದೆ ಒಂದ್ ಕಡೆ ಗುಂಪಿ ಮಾಡಿ ಅಥವಾ ಎರೆಹುಳು ಗೊಬ್ಬರ ಬದಲಾವಣೆ ಮಾಡಿ ಏನೋ ಇರ್ಲಿಕ್ಕಂದ್ರೆ ಬರೀ 1 ವರ್ಷ ಬೇಡ 2 ವರ್ಷ ಕಳೆದು ಬಿಡ್ತಾರೆ, ಅದು ಕಳೆದ ನಂತರ ಗೊಬ್ಬರ ಅಂತ ಆ ಪರಿವರ್ತನೆ ಮಾಡಿ ಉಪಯೋಗ ಮಾಡ್ಕೋಬಹುದು. ಅದ್ರ ಹಂಗಿನಾಗಿ ಸುಟ್ರೆ ಅದು ಉಪಯೋಗ ಆಗಲ್ಲ. ಬರೋಬ್ರಿ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ನಾವು ತಯಾರು ಮಾಡೋದಕ್ಕೆ ಇವೆಲ್ಲ ಉಪಯೋಗ ಆಗ್ತದೆ, ಮತ್ತೆ ನಮ್ಮ ಹೊಲಕ್ಕೆ ಬರ್ತದೆ. ಈಗ ಸುಡೋದ್ರಿಂದ ಬಹಳಷ್ಟು ತೊಂದರೆಗಳಾದವ, ಎಲ್ಲ ನುಕ್ಸಾನ ಆಗಿ ಸುಡಬಾರ. ಆಮೇಲೆ ಎಲ್ಲಿ ನಾವು ಸುಟ್ಟಿರ್ತೀವಿ ಆ ಜಾಗದೊಳಗೆ ಏನು ಸೂಕ್ಷ್ಮಾಣುಗಳು ಇರ್ತಾವ, ಸೂಕ್ಷ್ಮ ಜೀವಿಗಳು ಆ ಜಾಗದಲ್ಲಿ ಹೋಗಿ ಬಿಡ್ತಾರೆ, ಸತ್ತು ಬಿಡ್ತಾವ. ಹೌದೌದು, ಅವು ಮತ್ತೆ ಬೆಳಿಬೇಕು ಅಂತಂದ್ರೆ ಮತ್ತೆ ವಾತಾವರಣ ಅಂತ ನಿರ್ಮಾಣ ಆಗ್ಬೇಕು ಅಂತ ಬೇಕ್ರಿ. ಅದಕ್ಕೆ ಸಾವಯವ ವಸ್ತು ಬೇಕಾಗ್ತದ, ಹಸಿ ಬೇಕಾಗ್ತದ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ಸೂಕ್ಷ್ಮ ಜೀವಿ ಅಂದ್ರೆ ಈ ಬೀಜೋಪಚಾರ ಮಾಡಂತಿರ್ತಿರಲ್ಲ, ಬೀಜೋಪಚಾರ ಏನೇನ್ರಿ, ಸಾಮಾನ್ಯ ಅಜಿಟೋಬ್ಯಾಕ್ಟರ್ ರೈಜೋಬಿಯಂ ಅಂತಿರ್ತೀವಿ. ಇದೇನ್ ಮಾಡ್ತಾರೆ ಈಗ ವಾತಾವರಣ ಎಂದಿವಲ್ರಿ, ಏನ್ ಯೂರಿಯಾ ಗೊಬ್ಬರ, ಯೂರಿಯಾ ಗೊಬ್ಬರದ ಶೇಕಡಾ 46 ಪ್ರಮಾಣದಲ್ಲಿ ಸಾರಜನಕ ಇರ್ತದೆ. ಅದೇ ನಮ್ಮ ವಾತಾವರಣದಾಗ ಏನಿದ್ರೆ ಅದು ಶೇಕಡಾ 77-78% ಸಾರಜನಕ ಇರ್ತದೆ. ವಾತಾವರಣ ಸಾರಜನಕ ಅಂದ್ರೆ ಬೆಳೆಗಳೇ ತಗೊಳ್ಳಲ್ಲ ಅದನ್ನ. ಈಗ ಅದ್ರ ಯಾವ್ರಿ, ನಮ್ಮ ಮನೆಯಾಗ ಅಕ್ಕಿ ಇರ್ತಾವ, ಅಕ್ಕಿ ಒಮ್ಮಿಂದ ಒಮ್ಮೆ ತಿನ್ನಕಾಗಲ್ಲ, ಅಕ್ಕಿ ಅನ್ನ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಆದ್ರೆ ವಾತಾವರಣ ಇದ್ದಂತ ಸಾರಜನಕ ಬೆಳೆಗಳಿಗೆ ಒಮ್ಮಿಂದೊಮ್ಮೆ ತಗೊಳ್ಳಲ್ಲ. ಅದು ಬೀಜೋಪಚಾರ ಏನ್ರಿ, ಸೂಕ್ಷ್ಮ ಜೀವಿಗಳು ವಾತಾವರಣ ಇದ್ದಂತ ಸಾರಜನಕ ಸ್ಥಿರೀಕರಣ ಅಂದ್ರೆ ಬೇರುಗಳ ಗಂಟಿರ್ತಾವ ನೋಡಿ, ತೊಗರಿ ಇರ್ಲಿ ಕಡ್ಲಿ ಇರ್ಲಿ ಅಥವಾ ಹೆಸರಿರ್ಲಿ ಉದ್ದಿರ್ಲಿ ಗಂಟು ಗಂಟಿರ್ತಾವಲ್ಲ, ಗಂಟಿನಿಂದ ವಾತಾವರಣದ ಸಾರಜನಕ ಹಿಡ್ಕೊಂಡು ಬೆಳೆಗಳಿಗೆ ಸಿಗುವಂತ ಮಾಡಿಬಿಡ್ತಾರೆ. ಅದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತು ಭೂಮಿಯ ಗುಣಧರ್ಮ ಅದು ಬದಲಾವಣೆ ಮಾಡಿಸಲು, ಬದಲಾವಣೆ ಅಂದ್ರೆ ಸುಧಾರಣೆ ಬಹಳಷ್ಟು ಮಾಡಿಬಿಡ್ತಾರೆ. ಅದರಾಗಿ ಸೂಕ್ಷ್ಮ ಜೀವಿಗಳ ಪಾತ್ರ ಕೂಡ ಬಹಳಷ್ಟು ಮಹತ್ವದಿದ್ದಾರೆ. ಅದು DAP ಬಹಳಷ್ಟು ಜನ ರೈತರು ಹಾಕ್ತಿರ್ತಾರೆ ಬೆಳೆಗಳಿಗೆ. DAP ಆಗಿದ್ರೆ ಬೆಳೆಗಳಿಗೆಲ್ಲ ಸಿಗಲ್ಲ ರೀ, ಅದು ಭೂಮಿ ಒಳಗೆ ಉಳ್ಕೊಂಡು ಬಿಡ್ತದೆ. ನಾವು ಪರೀಕ್ಷೆ ಮಾಡ್ತಿದ್ವಿ ಮಣ್ಣು ಪರೀಕ್ಷೆ ಮಾಡಿದಾಗ ಅದ್ರ ಪ್ರಮಾಣ ಟೋಟಲ್ ಅದರ ಪ್ರಮಾಣ ಬಹಳಷ್ಟು ಹೆಚ್ಚಿಗಿರ್ತದೆ, ಆದ್ರೆ ಬೆಳೆಗಳಿಗೆ ಸಿಗಲ್ಲ ರೀ ಅದು, ಅಂದ್ರೆ ಭೂಮಿ ಒಳಗೆ ಫಿಕ್ಸ್ ಆಗಿಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕು, ನಾವು ರಂಜಕ ಕರಗಿಸೋ ಇನ್ನೊಂದು ಸೂಕ್ಷ್ಮ ಜೀವಿ ಇರ್ತದೆ, ಆ ಬ್ಯಾಕ್ಟೀರಿಯಾ ಯಾವ ಜಾಗದಲ್ಲ ಅಲ್ಲಿ ಅದು ಅಭಿವೃದ್ಧಿಯಾಗಿ ಅಲ್ಲಿ ಸ್ವಲ್ಪ ಒಂದು ಎಸಿಡ್ ಅಥವಾ ಆಮ್ಲ ರಿಲೀಸ್ ಮಾಡ್ತಾರೆ, ಅದ್ರ ಇದ್ದಂತ ರಂಜಕ ಕರಗಿಸಿ ಬೆಳೆಗಳು ಸಿಗುವಂಗ ಕೂಡ ಮಾಡಿಬಿಡ್ತಾರೆ. ಇದು ಸೂಕ್ಷ್ಮ ಜೀವಿ, ಬೀಜೋಪಚಾರ ಮಾಡೋದು ಬಹಳ ಸೂಕ್ತ ಮತ್ತು ಅದು ಒಳ್ಳೆ ಕ್ರಮ. ರೈತ ಬಂಧುವರೇ, ಈಗ ಏನು ಡಾಕ್ಟರ್ ಬೆಳ್ಳಕ್ಕಿ ಅವರು ಹೇಳಿದ್ರು ಸಾಕಷ್ಟು ವಿಷಯಗಳನ್ನ, ಲಘು ಪೋಷಕಾಂಶಗಳು ಮತ್ತು ಸಾವಯವ ಕೃಷಿಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ತನಕ ಹೇಳಾರ. ಯಾಕೆ ಲಘು ಪೋಷಕಾಂಶಗಳು ಬಹಳ ಮುಖ್ಯ ಆಗ್ತಾವ ಅನ್ನೋದನ್ನ ಕೂಡ ಅವರು ಇಲ್ಲಿ ತನಕ ತಮಗೆ ಹೇಳಿದ್ದಾರೆ. ಒಳ್ಳೇದು ಡಾಕ್ಟರ್ ಎಂ ಎ ಬೆಳ್ಳಕ್ಕಿ ಅವರೇ, ಲಘು ಪೋಷಕಾಂಶಗಳು ಯಾಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಾವು ವಿಚಾರಗಳನ್ನು ಹೇಳಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಲಘು ಪೋಷಕಾಂಶಗಳು ಈ ಕುರಿತು ಡಾಕ್ಟರ್ ಎಂಎ ಬೆಳ್ಳಕ್ಕಿ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಅಂಬವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಭಾಗಮ್ಮನ ದರ್ಶನ ಕಮ್ಮ ಭಾಗಮ್ಮನ ದರ್ಶನ ಅಂಬವ್ವ ಜಮಾದಾರ್ ಮತ್ತು ಸಂಗಡಿಗರಿಂದ ಕೇಳಿ ಇನ್ನೊಂದು ಭಜನೆ ಪದ. ಗುಲ್ಬರ್ಗ ಜಿಲ್ಲಾ ಸರ್ಕಾರಿ ಬೆಲ್ಲ ತಿಳಿಸೋ ನೀಲ Yeah. ಇದುವರೆಗೆ ಅಂಬವ್ವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್ ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 70%, ರಾಯಚೂರು ಜಿಲ್ಲೆಯೊಳಗ 40%, ವಿಜಯಪುರ ಮತ್ತ ಯಾದಗಿರಿ ಜಿಲ್ಲೆಗಳಲ್ಲಿ 65%, ಕೊಪ್ಪಳ ಜಿಲ್ಲೆಯೊಳಗ 60%, ಬಳ್ಳಾರಿ ಜಿಲ್ಲೆಯೊಳಗ 45%, ಬಾಗಲಕೋಟೆ ಜಿಲ್ಲೆಯೊಳಗ 55%, ಮತ್ತ ನೆರೆಯ ಜೈರಾಬಾದ್ ತಾಲೂಕೊಳಗ 80% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ ಮತ್ತ ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ವಿಚಾರಗಳನ್ನ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೇಘ ಸಂದೇಶ ಸರಣಿಯ 513ನೇ ಸಂಚಿಕೆ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ನಂತರ ರಾಯಬಾಗ್ ತಾಲೂಕಿನ ನೀಲಾಜಿಯ ಶ್ರೀಮತಿ ನಾಗವ್ವ ಮಲ್ಲಪ್ಪ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳುವಿರಿ. ಹೊತ್ತಾಯ್ತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು.